ಇವೆಲ್ಲ ಕ್ಲೋರಿನ್ ಬೇಸಿಡ್ ಒಂದು ಡಿಸ್ಇನ್ಫೆಕ್ಟೆಂಟ್ಸ್, ಅದನ್ನ ಬಳಸಬೇಕಾಗುತ್ತೆ. ಶೇಕಡ 0.05 ಅಸ್ತ್ರ ಅಂತ ಸೋಂಕು ನಿವಾರಕ ನಾವು ಇಲ್ಲಿ ಬಳಸಬೇಕಾಗುತ್ತೆ. 0.2% ಸಿರಿಫಿಟ್ ಅಂತ. ಇದ್ರ ಜೊತೆ ಸುಣ್ಣದ ತಿಳಿನೀರು ಶೇಕಡ 0.3% ಸುಣ್ಣದ ತಿಳಿನೀರು ಅದು ಬಳಸಬಹುದು. ಇವು ಬಳಸಬಹುದು. ಸುಣ್ಣದ ತಿಳಿನೀರು ಈ ವೈರಸ್ ರೋಗಾಣುಗಳನ್ನ ನಿಯಂತ್ರಿಸುವಲ್ಲಿ ಪರಿಣಾಮಕಾರಿ ಹೆಚ್ಚು. ಹಂಗಾಗಿ ಇಲ್ಲೇನಂದ್ರೆ ನಾವು ಮಾರ್ಕೆಟ್ಗೆ ಹೋಗಿ ಬರ್ತಿದ್ದಂಗೆ ಉಳ್ಳು ಸಾಕಾಣಿಕೆ ಮನೆಯನ್ನು ನಾವು ಪ್ರಥಮವಾಗಿ ನಾವು ಸೋಂಕು ನಿವಾರಣೆ ಕೈಗೊಳ್ಬೇಕು. ಈಗ ತಿಳಿಸ್ದಂಗೆ ಇಷ್ಟು ಸೋಂಕು ನಿವಾರಕಗಳಲ್ಲಿ ಯಾವ್ದಾದ್ರು ಒಂದು ಸೋಂಕು ನಿವಾರಕ, ಇವಾಗ ಬ್ಲೀಚಿಂಗ್ ಪೌಡರ್ ಆಗಿರ್ಬೋದು, ಇಲ್ಲ ಅಸ್ತ್ರ ಆಗಿರ್ಬೋದು, ಇಲ್ಲ ಸ್ಯಾನಿಟೆಕ್, ಇದ್ಯಾವ್ದಾದ್ರು ಒಂದು ಸೋಂಕು ನಿವಾರಕಗಳನ್ನ ಏನು ಶಿಫಾರಸು ಮಾಡಿರ್ತಾರಲ್ಲ ಆ ಶಿಫಾರಸು ಪ್ರಮಾಣದಲ್ಲಿ ನಾವು ಉಳು ಸಾಕಾಣಿಕೆ ಮನೆಯ ಸೋಂಕು ನಿವಾರಣೆ ಕೈಗೊಳ್ಬೇಕು. ಇಲ್ಲಿ ಶೇಕಡ 2 ಬ್ಲೀಚಿಂಗ್ ಪೌಡರ್ ದ್ರಾವಣದ ಸೋಂಕು ನಿವಾರಣೆ ಅದನ್ನ ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು ಅಂದ್ರೆ 2 kg ಬ್ಲೀಚಿಂಗ್ ಪೌಡರ್ನ ನಾವು 100 liter ನೀರಲ್ಲಿ ಮಿಶ್ರಣ ಮಾಡಬೇಕು. ಇದ್ರ ಜೊತೆ ಶೇಕಡ 0.3 ಒಂದು ನಾವು ಏನು ಸುಣ್ಣದ ತಿಳಿ ನೀರು ಅಂದ್ರೆ 100 liter 2 kg ನಾವು ಇದು ಬ್ಲೀಚಿಂಗ್ ಪೌಡರ್ ಮಿಶ್ರಣ ಮಾಡಿ ಪ್ಲಸ್ ಅದ್ರ ಜೊತೆ ನಾವು 300 ml ಅಷ್ಟು ನಾವು ಈ ಸುಣ್ಣದ ತಿಳಿನೀರನ್ನ ಮಿಶ್ರಣ ಮಾಡಿ ಇದನ್ನ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಈ ರೀತಿ ಮೊದಲೇ ಒಂದು ಸೋಂಕು ನಿವಾರಣೆ ನಾವು ಕೈಗೊಳ್ಬೇಕು. ಇದ್ರ ಜೊತೆ ವಿಶೇಷವಾಗಿ ಹುಳು ಇನ್ನು 5 ದಿನಕ್ಕೆ ಬರ್ತಾ ಇದೆ ಅನ್ಬೇಕಾದ್ರೆ ನಾವು ಈ ಹುಳು ಸಾಕಾಣಿಕೆ ಮನೆ ಆಗಿರ್ಬೋದು ಸಲಕರಣೆಗಳನ್ನ ನೀರಿನ ಮುಖಾಂತರ ಒಂದು ಬಾರಿ ಸೋಂಕು ಅಂದ್ರೆ ಕ್ಲೀನ್ ಮಾಡಬೇಕಾಗುತ್ತೆ. ನಂತರ ಈ ಸುಣ್ಣದ ತಿಳಿನೀರು ಅಂತ ವಿಶೇಷವಾಗಿ ಹೇಳ್ತಿದೀವಲ್ಲ, ಈ ಹಾಲು ತೊಂಡೆ ಬಂದಿರುವಂತಹ ಹಿಂದಿನ ಬೆಳೆ ಹಾಲು ತೊಂಡೆ ಬಂದು ಹುಳು ಏನಾದ್ರೂ ನಮ್ಗೆ ಇಳುವರಿಯಲ್ಲಿ ಕಮ್ಮಿ ಆಗಿರುತ್ತೆ ಅಂದ್ರೆ ಅದ್ರ ರೋಗಾಣುಗಳು ಹುಳು ಸಾಕಾಣಿಕೆ ಮನೆಯಲ್ಲಿ ಇರೋದ್ರಿಂದ ನಾವು ಸುಣ್ಣದ ತಿಳಿ ನೀರಿನ ಒಂದು ಸೋಂಕು ನಿವಾರಣೆ ಕಡ್ಡಾಯವಾಗಿ ಹುಳು ಇನ್ನ 4 ದಿನಕ್ಕೆ ಬರ್ತಾ ಇದೆ ಅನ್ಬೇಕಾದ್ರೆ 100 liter ನೀರಿಗೆ 300 g ಸುಟ್ಟ ಸುಣ್ಣದ ಪುಡಿ ಅದನ್ನ ಕ್ಲೀನ್ ಆಗಿ ಮಿಶ್ರಣ ಮಾಡಿ ಆ ತಿಳಿ ನೀರನ್ನ ನಾವು ಹುಳು ಸಾಕಾಣಿಕೆ ಮನೆಗೆ ಹೊಡಿಬೇಕಾಗುತ್ತೆ. ಇದ್ರ ನಂತರ ಇನ್ನ 2 ದಿನಕ್ಕೆ ಹುಳು ಬರ್ತಾ ಇತ್ತು ಅನ್ಬೇಕಾದ್ರೆ ನಾವು ಈ ಸ್ಯಾನಿಟೆಕ್ ಆಗಿರ್ಬೋದು, ಈ ಅಸ್ತ್ರ ಆಗಿರ್ಬೋದು, ಆ ಒಂದು ಸೋಂಕು ನಿವಾರಕಗಳನ್ನ ನಾವು ಏನ್ ಶಿಫಾರಸು ಅದ್ರ ಮೇಲೆ ಶಿಫಾರಸು ಮಾಡಿರ್ತಾರೆ. ಇವಾಗ ಅಸ್ತ್ರ ಅಂದ್ರೆ ಅದು ಒಂದು ಕ್ಲೋರಿನ್ ಬೇಸ್ಡ್ ಒಂದು ಸೋಂಕು ನಿವಾರಕ, ಅದು 50 g ಪ್ಯಾಕೆಟ್ ಇರುತ್ತೆ. ಆ 50 g ಅಸ್ತ್ರ ಪೌಡರ್ನ ನಾವು 100 liter ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನ 2 ಗಂಟೆ ಬಿಡಬೇಕಾಗುತ್ತೆ. 2 ಗಂಟೆ ನಾವು ಅದನ್ನ ಕರಗಂಗೆ ಬಿಟ್ಬಿಟ್ಟು ಆಮೇಲೆ ಅದನ್ನ ನಾವು ಹುಳು ಸಾಕಾಣಿಕೆ ಮನೆಗೆ ಬಳಸಬಹುದು. ಅದೇ ಸ್ಯಾನಿಟಿಕ್ ಆದ್ರೆ 97 liter 97.5 ಅಂದ್ರೆ 97.50 liter ನೀರಿಗೆ ನಾವು 2.5 liter ಸ್ಯಾನಿಟೈಕ್ ಬಳಸಬೇಕು. ಈ ಸ್ಯಾನಿಟೈಕ್ ಜೊತೆ ನಮ್ಗೆ 500 g ಆಕ್ಟಿವೇಟ್ ಅರಳು ಅಂತ ಕೊಡ್ತಾರ ಅವರು, 500 g ಆಕ್ಟಿವೇಟ್ ಅರಳು ಅದನ್ನು ಮಿಶ್ರಣ ಮಾಡಿ ಅದ್ರ ಜೊತೆ ನಾವು 500 g ಈ ಸುಟ್ಟ ಅಂದ್ರೆ ಸುಣ್ಣದ ಪುಡಿ ಇರುತ್ತಲ್ಲ ಅದು ತಿಳಿ ನೀರನ್ನ ಮಿಕ್ಸ್ ಮಾಡಿ ನಾವು ಒಂದು ಸೋಂಕು ನಿವಾರಣೆನ ಕಡ್ಡಾಯವಾಗಿ ಕೈಗೊಳ್ಬೇಕಾಗುತ್ತೆ. ಈ ರೀತಿಯಾಗಿ 3 ಹಂತದ ಸೋಂಕು ನಿವಾರಣೆ ಹುಳು ಸಾಕಾಣಿಕೆ ಮನೆಯಲ್ಲಿ ಕೈಗೊಂಡಾಗ ನಮ್ಗೆ ಈ ಹಾಲು ತೊಂಡೆ ಅಂತ ಏನ್ ಹೇಳ್ತಿದೀವಲ್ಲ, ಹಾಲು ತೊಂಡೆ ಆಗಿರ್ಬೋದು, ಈ ಸಪ್ಪೆ ರೋಗ ಫ್ಲಾಚರಿ ಅಂತ ಕರಿತೀವಿ, ಹೌದು, ಈ ವೈರಸ್ ಇಂದ ಬರೋದು, ಇಂತ ಒಂದು ರೋಗಗಳನ್ನ ನಾವು ಪ್ರಾರಂಭದಲ್ಲೇ ನಿಯಂತ್ರಿಸಿ ನಾವು ಹುಳು ಸಾಕಾಣಿಕೆನ ಯಶಸ್ವಿಯಾಗಿ ಕೈಗೊಳ್ಬಹುದು. ಇನ್ನೊಂದು ಡಾಕ್ಟರ್ ಶಶಿಧರ್ ಅವರೇ, ಈ ರೆಂಬೆ ಮಾದರಿ ಮನೆ ಅಥವಾ ತಟ್ಟೆ ಮಾದರಿ ಮನೆಗೆ ಬೆಳೆಸಬೇಕಾದಂತ ಸೋಂಕು ನಿವಾರಕಗಳ ಪ್ರಮಾಣದ ಬಗ್ಗೆ ಹೇಳಿ. ಇವಾಗ ರೆಂಬೆ ಮಾದರಿ ಮನೆ, ಮುಂಚೆ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ರೇಷ್ಮೆ ಬೆಳೆಗಾರರು ತಟ್ಟೆ ಪದ್ಧತಿಯಲ್ಲಿ ಮಾಡ್ತಾ ಇದ್ರು. ಈ ರೆಂಬೆ ಪದ್ಧತಿ ಹುಳು ಸಾಕಾಣಿಕೆ ಯಾವಾಗ ಪ್ರಚಲಿತಕ್ಕೆ ಬಂತು ಅವಾಗಿಂದ ರೆಂಬೆ ಪದ್ಧತಿ ಹುಳು ಸಾಕಾಣಿಕೆ ಕೈಗೊಳ್ತಾ ಇದ್ದಾರೆ. ಇವಾಗ ರೆಂಬೆ ಪದ್ಧತಿ ಹುಳು ಸಾಕಾಣಿಕೆ ಮನೆ ಅಂದ್ರೆ, ಇವಾಗ ಸಾಮಾನ್ಯವಾಗಿ ನಮ್ಗೆ ಹುಳು ಸಾಕಾಣಿಕೆ ಮನೆ ಉದ್ದ ಒಳಾಯ, ಇವಾಗ ಒಳಾಯ ಉದ್ದ 50 ಅಡಿ, ಹಗಲ 20 ಅಡಿ, ಎತ್ತರ 12 ಅಡಿ, ಈ ರೀತಿಯ ಒಂದು ಹುಳು ಸಾಕಾಣಿಕೆ ಮನೆಗೆ ನಮ್ಗೆ ಇದು 1000 ಚದರ ಅಡಿ ಬರುತ್ತೆ. ಅಂದ್ರೆ ಉದ್ದ 50 ಅಡಿ, ಹಗಲ 20 ಅಡಿ, ಎತ್ತರ 12 ಅಡಿ, ಈ ರೀತಿ ಇರುವಂತ ಒಂದು ಆಯಾ 1000 ಚದರ ಅಡಿ ಬರುತ್ತೆ. ಈ 1000 ಚದರ ಅಡಿ ಹುಳು ಸಾಕಾಣಿಕೆ ಮನೆಗೆ ನಮ್ಗೆ ಸೋಂಕು ನಿವಾರಕಗಳು ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದು. ಇವಾಗ 1 ಚದರ ಅಡಿಗೆ ಸಾಮಾನ್ಯವಾಗಿ ರೆಕಮೆಂಡ್ ಮಾಡೋ ಅಂದ್ರೆ ಶಿಫಾರಸು ಮಾಡುವಂತ ಒಂದು ಸೋಂಕು ನಿವಾರಕ ದ್ರಾವಣ 185 ml 185 ml 1 ಚದರ ಅಡಿಗಾದ್ರೆ 1000 ಚದರ ಅಡಿಗೆ ನಮ್ಗೆ ಅಲ್ಲಿ 185 liter ದ್ರಾವಣ ಬೇಕಾಗುತ್ತೆ. 185 liter ದ್ರಾವಣ ಪ್ಲಸ್ ಹುಳು ಸಾಕಾಣಿಕೆ ಮನೆಯ ವರಾಂಡ, ಅದಕ್ಕೆ ಒಂದು 10% ಅಂತ ನಾವು ಲೆಕ್ಕ ಹಾಕೊಂಡಾಗ ಅದು 18.5 liter ಎಕ್ಸ್ಟ್ರಾ ಬೇಕಾಗುತ್ತೆ. ಒಟ್ಟು ರೆಂಬೆ ಪದ್ಧತಿ ಮಾದರಿಯ ಹುಳು ಸಾಕಾಣಿಕೆ ಮನೆಗೆ ನಮ್ಗೆ 204 liter ದ್ರಾವಣ ಬೇಕಾಗುತ್ತೆ. ಇದನ್ನ ನಾವು ಯಾವ ರೀತಿ ಬಳಸಬೇಕು ಅಂದ್ರೆ ಪವರ್ ಸ್ಪ್ರೇಯರ್ 1.5 HP ಇಲ್ಲ 3 HP ಈ ಪವರ್ ಸ್ಪ್ರೇಯರ್ಗಳನ್ನ ಬಳಸ್ಕೊಂಡು ನಾವು ಹುಳು ಸಾಕಾಣಿಕೆ ಕೈಗೊಳ್ಬೇಕು. ಯಾಕಂದ್ರೆ ಹುಳು ಸಾಕಾಣಿಕೆ ಮನೆಯಲ್ಲಿ 2 ಸೈಡ್ ಅಂದ್ರೆ 2 ಕಡೆ ನಮ್ಗೆ ಈ ರೆಂಬೆ ಪದ್ಧತಿ ಅಳವಡಿಸಿರ್ತೀವಿ. ಒಂದು ರೆಂಬೆ ಪದ್ಧತಿಯಲ್ಲಿ ಕನಿಷ್ಠ ಅಂದ್ರೂ ನಮ್ಗೆ 3-4 ಅಂತ ಟೈರ್ಸ್ ಅಂತ ಕರಿತೀವಿ.

ಉಂಡವಾಗಲೆಲ್ಲ ಮೇಲೆ ಬಾಲ ನಮಾಲಿಗವನೆ ಇವಾಲೆ ಕನ್ನರು ಬಂದು ತೋಗಿರಮ್ಮ ಮಳೆಯಲ ಮೇಲೆ ಬಾಲ ನಮಾಲಿಗವನೆ ಇವಾಲೆ ಕನ್ನರು ಬಂದು ತೋಗಿರಮ್ಮ ಮಳೆ ಮೇಲೆ ಲೋಲ ಕರ್ ಬಂದ ತೋಗಿರಮ್ಮ ಲದಯಲ ಮೇಲೆ ಲೋಲ ನಮಾಲಿಗವನೆ ನ ಲೋಲ ಚಂದರ ಬಂದ ತೋಗಿರಮ್ಮ ಲೋಲ ಕನ್ನರ ಬಂದ ತೋಗಿರಮ್ಮ ನಾಲ ಇವರಿವೆಲ್ಲ ಕಂದ ನಿದ್ದೆ ಮಾಡು ಲೋಲ ಕನ್ನಡ ಬಂದ ತುಗಿರಮ್ಮ ನಾನ ಬಾಲ ಈ ತಡವೆಲ್ಲ ಕಂದ ನಿದ್ದೆ ಮಾಡು ಎಲೆ ಮೇಲೆ ಶಿವನ ಮಾಲಿಗವನೆ ಏ ಶಿವ ಕನ್ನರು ಬಂದು ತೋಗಿರಮ್ಮ ಹೀಗೆ ಎಲೆ ಮೇಲೆ ಶಿವನ ಮಾಲಗವನೆ ಈ ಶಿವ ಕನ್ನರು ಬಂದು ತೋಗಿರಮ್ಮ ಹೀಗೆ ಎಲೆ ಮೇಲೆ ಸಂರಂಗ ಮಾಲಿಗವನೆ ಈ ನಾಗಯ್ಯನರು ಬಂದು ತೋಗಿರಮ್ಮ ಸಂಪೆಯಲ ಮೇಲೆ ಸಾರಂಗ ಮಾಲಿಗವನೆ ಈ ನಾಗ ಕನ್ನರು ಬಂದು ತೋಗಿರಮ್ಮ ಈ ನಾಗ ಕನ್ನರು ಬಂದು ತೋಗಿರಮ್ಮ ನನ್ನ ಬಾಲ ಇರ್ವಿಲ್ಲ ಕಂದ ನಿದ್ದೆ ಮಾಡು ನಾಗ ಕನ್ನರು ಬಂದ ತೋಗಿರಮ್ಮ ನನ್ನ ಬಾಲ ಈ ತಡವಿಲ್ಲ ಕಂದ ನಿದ್ದೆ ಮಾಡು ಅವರು ಸದರ ಮಾವ ಬಂದು ಮುದ್ದನೊಂಗ್ರ ತಾಡಿ ಕೈಗೆ ಇಟ್ಟಾರೋವ ಬಂದ ಮೋದ್ರ ತಂದ ಇವಡಿ ಕೈಗೆ ಆಯ್ತಾನೋ ಸದ್ರ ಮಾವ ಬಂದ ಮೋದ್ರ ತಂದರೆ ನಾವು ತಾಡಿ ಕೈಗೆ ಸರ್ವ ಬಂದ ಮುದ್ದೆ ನಾವಂಗ್ರ ತಂದ ಈ ಮೊದಲಾಡಿ ಕೈಗೆ ಇಟ್ಟಾನೋ ಕೈಗೆ ಇಟ್ಟಾನೋ ನಾರ ಮಾವ ನಾಡಿ ಮೋದಾಡಿ ಸದ್ರ ಮಾವ ಬಂದ ಹಸಲಾಡಿ ಮೊದಲಾಡಿ ಮಾಲಿಕ ಜನೋ ಹಸಲಾಡಿ ಮುಸಲಾಡಿಯನೋ ಮಾದ್ರ ಮಾವ ಮಲಗೋಳ ಪವನೆ ನಾನವೆಲ್ಲ ಹಸಲಾಡಿ ಕುಸಲಾಡಿ ಮಲಗಪ್ಪ ನಾನ ಬಾಲ ಎಲ್ಲ ಬಾಲ ಸಂಪಿಗೆ ಮುಡಿಯೋದಿರಾಗಯ್ಯ ಸೊಂದು ತಿರುಗೋದಿರಾಯ್ ಸಂಪಿಗೆ ಗಮಲಿಗೆ ಸಂಪಣ್ಣ ಎದ್ದಾರು ಸದ್ಯ ಸುಮ್ಮನೀರ ಸಂಪಿಗೆ ಮುಡಿಯೋದಿರಾಜೋಗಯ್ಯ ಸಂಪಿಗೆ ಮುಡಿಯೋದಿಲ್ಲ ಸಂಪಿಗೆ ಗಮಲಿಗೆ ಸಂಪಣ್ಣ ಎದ್ದಾರೋ ಸುಮ್ಮನೆ ಗೇದಿಗೆ ಕೊಮಲದಿರಾಕೋಗಯ್ಯ ಗೇರಿ ತಿರುಗೋದಿರಾಯ್ ಗೇದಿಗೆ ಗೊಮಲಿಗೆ ಚಾನರೆದ್ದಾರೋ ಸದ್ಯನ ಸುಮ್ಮನೀರ ಗೇದಿಗೆ ಮುಡಿಯೋದಿರಾಯ ಗೇದಿಗೆ ಮುಡಿಯೋದಿರಾಯ್ ಗೇದಿಗೆ ಗಮಲಿಗೆ ಗಮಗಣ್ಣರೆದ್ದಾರೋ ನಿಲ್ವಾನೆ ಮಲಗಿರಾಯ್ ಮುಲ್ಲಿಗೆ ಮುಡಿಯೋದಿರಾಜೋಗಯ್ಯ ಮನ್ಮನೆ ತಿರುಗೋದಿರಾಯ್ ಮಗಳಿಗೆ ಗೊಮಲಿಗೆ ಮಾನಂದರೆದ್ದಾರೋ ಸದ್ದನ್ನ ಸುಮ್ಮನೀರೋಯ್ ಮಲ್ಲಿಗೆ ಮುಡಿಯೋದಿರಾಜೋಗಯ್ಯ ಮನಮಾನೆ ತಿರುಗೋದಿರಾಯ್ ಮಲ್ಲಿಗೆ ಗೊಮಲಿಗೆ ಮಾನಸ್ತರೆದ್ದಾರೋ ಸುಮ್ಮನೆ ಸುಮ್ಮನೆ ಮಲಗಿರವಾಯ್ ಶ್ಯಾಮಂತೆ ಮುಡಿಯೋದಿರಾಜೋಗಯ್ಯ ಗಂದೋ ತಿರುಗೋದಿರಾಯ್ ಶ್ಯಾಮಂತೆ ಕೊಮಲಿಗೆ ಶ್ಯಾಮಂಡರೆದ್ದಾರೋ ಸದನ್ನ ಸುಮ್ಮನೀರೋಯ್ ಶ್ಯಾಮಂತಿಗೆ ಮುಡಿಯೋದಿರಾಜೋಗಯ್ಯ ಸಂದು ಸಂದು ತಿರುಗೋದಿರಾಯ್ ಶ್ಯಾಮಂತೆ ಕೊಮಲಿಗೆ ಸಂಬಣ್ಣ ಕೃಷಿರಂಗದಲ್ಲಿ ಇದುವರೆಗೆ ರೇಷ್ಮೆ ಕೃಷಿಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣೆ ಈ ಕುರಿತು ಡಾಕ್ಟರ್ ಶಶಿಧರ್ ಕೆಆರ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಹಾಗೆ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಪಾನೆ ಪದವನ್ನು ಕೂಡ ಆಲಿಸಿದಿರಿ. ಕಾಡ್ಗಿಚ್ಚಿನಿಂದಾಗಿ ಅಪಾರ ಸಂಖ್ಯೆಯ ವನ್ಯ ಜೀವಿಗಳು ನಾಶ ಹೊಂದುತ್ತವೆ. ಅರಣ್ಯ ನಾಶದ ಅಪಾಯ ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಲ್ಲ, ನೂರಾರು ಮೈಲುಗಳ ದೂರದಲ್ಲಿ ವಾಸಿಸುತ್ತಿರುವವರು ಅರಣ್ಯನಾಶದ ನೇರವೂ ತೀವ್ರವೂ ಆದ ಭೀಕರ ಪರಿಣಾಮಗಳಿಗೆ ಗುರಿಯಾಗುತ್ತಾರೆ. ಪರಿಸರವಾದಿ ಶ್ರೀ ಕೆಎಂ ಚಿಣ್ಣಪ್ಪ ಅವರು ಹೀಗೆನ್ನುತ್ತಾರೆ. ಕಾಡ್ಗಿಚ್ಚು ಸಾಮಾನ್ಯವಾಗಿ ಮನಸ್ಸಿನೇ ಕೊಡುವಂಥದ್ದು, ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಬ್ಯಾಂಬು ಉಜ್ಜಿ ಆಗ್ತದೆ, ಇದೆಲ್ಲ ಸುಳ್ಳು. ಯಾಕಂದ್ರೆ ಮನುಷ್ಯ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಹೀಗೆಲ್ಲ ಇದು ಮಾಡ್ತಾನೆ. ಒಂದೇ ಏನಂದ್ರೆ, ನಾವು ಎಲ್ಲ ಕಡೆ ಜನ ಇದ್ದಾರೆ, ಅವರು ಅವರ ತನ್ನ ಸ್ವಂತಕ್ಕೋಸ್ಕರ ಒಂದು ದನ ಮೇಯಿಸ್ಲಿಕ್ಕೆ ಹೋಗ್ತಾರೆ. ನಿಮ್ಮ ದನ ಮೇಯಿಸುವನಂತ ಹೇಳಿ ನೀವು ಅವನಿಗೆ ಹೇಳಬೇಕು, ನೋಡು ನೀನು ದನ ಮಾತ್ರ ಮೇಯಿಸ್ಕೊಂಡು ಬಾ, ಕಾಡಿಗೆ ಯಾವ ಕಾರಣಕ್ಕೂ ಬೆಂಕಿ ಹಾಕ್ಬೇಡ ಅಂತ. ಇನ್ನೊಬ್ಬ ಏನ್ ಮಾಡ್ತಾನೆ, ಸೌದೆಗೆ ಹೋಗ್ತಾನೆ, ಅವನಿಗೂ ಹೇಳಬೇಕು, ನೋಡು ನೀನು ಸೌದೆ ಎತ್ಕೋ ಅಲ್ಲದೆ ನೀವು ಬೆಂಕಿ ಹಾಕ್ಲಿಕ್ಕೆ ಕೂಡ್ದು. ಹಾಗೆ ಬೇಟೆಯವನು ನೀವು ಅವರಿಗೆಲ್ಲ ಹೇಳ್ತಾ ಬಂದ್ರೆ ಜನರಲ್ಲಿ ಇದರ ನಂಬಿಕೆ ಬಂದು ಆ ಬೆಂಕಿಯನ್ನು ನಿಲ್ಲಿಸಿದಾಗ ನೋಡಿ ನಮ್ಮ ನೀರಿನ ಏನು ಹೊರತೆ ಉಂಟು ಅದು ಬತ್ತುವುದಿಲ್ಲ. ಇದು ಸಿಂಪಲ್ ರೀಸನ್, ಬಹಳ ಸಿಂಪಲ್, ನಾವೇ ಅರ್ಥಕೊಳ್ಬೇಕು. ಕಾಡಿಗೆ ಹಚ್ಚಿದ ಬೆಂಕಿ ಜೀವ ವಿನಾಶದ ನಾಂದಿ. ಕೈಲಾಯಿಂದ ಬೆಳ್ಳಿಯ ತೋಟ್ಲ ತಂದು ಬೆಳ್ಳಿ ರೊಟ್ಲಿಗೆ ಬಾಟೆ ಹಾಕಿ, ಸಗಿರಿಯಿಂದ ಬೆಳ್ಳಿಯ ತೋಟ್ಲ ತಂದು ಈ ತೋಟ್ಲಿಗೆ ಬಾಟೆಯ ಶಹರು, ಈ ತೋಟ್ಲಿಗೆ ಬಾಟೆಯ ತೋಟ್ಲ ಬಾಲ ನೇ ಮಾಡೋಯ್, ತೋಟ್ಲಿಗೆ ಬಟ್ಟೆ ಆಶವೋ ನನ್ನ ಬಾಲ ನೆಯಿಲ್ಲದ ನೇ ಮಾಡೋಯ್, ಬಾಲನನ್ನ ಮಗಸೇವೋ ಬೆಳೆ ವಾಸ್ತ್ರವೋ ದೇಶವೋ ಇದೊಡವಿಲ್ಲ ಕಂದ ನೇ ಮಾಡೋಯ್, ಬಾಲನ ಮಲಸೇವೋ ಬೆಳೆ ವಾಸ್ತ್ರವೋದೇವೋ ಇತಡವಿಲ್ಲ ಕಂದ ನೇ ಮಾಡೋಯ್. ತೂಗೋ ತೋಟ್ಲಿಗೆ ತುಂಗೆಗೆ ಜೇ ಕಟ್ಟೋ ತೋಗೋ ನಿನ್ನ ತೋಗೋ ಗೇಣೆ ತೋಗೋ ನನ್ನ ತೋಗೋ ನಿನ್ನ ತೋಗೋಣೆ ತೋಗೋ ನಾನು ತೋಗೋ ತೋಟೋ ನನ್ನ ಬಾಲ ಇದರಲ್ಲ ಬಂದ ನೇತ್ಯ ಮಾಡೋ ನನ್ನ ತೋಗೋ ನಿನ್ನ ತೋಗೋಲ್ಲ ನನ್ನ ಬಾಲ ಬಾಲ ನೇತ್ಯ ಮಾಡೋ ಮಕ್ಕಳಿರ ನನಗೇಣಿ ಕಾಣೀರ ಎಂಡೋಗೋ ಇಲ್ಲ ಬಾರಿ ಉಂಡಾಗಲಿಲ್ಲ ಬಾರು ಹೇಳೋ ಮಕ್ಕಳಿರ ನೀಣಿ ಕಾಣೀರ ನಾವು ಹೋಗಲಿಲ್ಲ ಬಾರಿಯೇ